ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಕೇಳಿ, ಕಾಫಿ ಮತ್ತು ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ಮರಗೋಡು ಗ್ರಾಮದ ಹೊಸ್ಕೇರಿಯ ಯುವ ಕೃಷಿಕ ಬಡವಂಡ್ರ ಮೋಹನ್ ಶರತ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳಿಗರೆ, ಮಡಿಕೇರಿ ತಾಲೂಕು ಮರಗೋಡು ಹೊಸ್ಕೇರಿ ಗ್ರಾಮದ ಬಡವಂಡ್ರ ಮೋಹನ್ ಅವರ ಪುತ್ರ ಬಡವಂಡ್ರ ಮೋಹನ್ ಶರತ್ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಶರತ್ ಅವರು MBA ಮಾಡಿಕೊಂಡು ಉದ್ಯೋಗಕ್ಕೆ ಅಷ್ಟಾಗಿ ಇಷ್ಟಪಟ್ಟು ಹೋಗ್ದಲನೆ ಕೃಷಿಯಲ್ಲಿ ಮುಂದುವರೆದಿದ್ದಾರೆ. ಅವರ ವ್ಯಾಸಂಗ ಮತ್ತು ಅವರ ಕೃಷಿಯ ಹಿನ್ನೆಲೆ, ಆಸಕ್ತಿ ಮತ್ತಿತರ ಸಂಗತಿಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. ಕಾಫಿ ತೋಟ ಇದೆ, ಭತ್ತವನ್ನು ಬೆಳ್ಕೊಳ್ತಾ ಇದ್ದಾರೆ, ಕೃಷಿನೇ ಇಷ್ಟ ಅಂತ ಅನ್ಕೊಂಡು ಶರತ್ ಅವರು ಹೇಳ್ತಾ ಇದ್ರು. ಶರತ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಯಾವಾಗ ನೀವು ವ್ಯಾಸಂಗ ಮುಗಿಸಿದ್ದು? ಸರ್ ನಂದು MBA 2017 ಬ್ಯಾಚ್ ಕಂಪ್ಲೀಟ್ ಆಗಿರೋದು. ಅದಾದ್ಮೇಲೆ ಒಂದು 6 ತಿಂಗಳು ನಾನು ಬೆಂಗಳೂರಲ್ಲಿದ್ದೆ, ವರ್ಕ್ ಮಾಡ್ತಾ ಇದ್ದೆ ಸ್ವಲ್ಪ ಟೈಮ್. ಆಮೇಲೆ 1 ವರ್ಷ IAS ಕೋಚಿಂಗ್ ಅಂದ್ರೆ UPSC ಕೋಚಿಂಗ್ ಹೋಗಿದ್ದೆ. ಅದಾದ್ಮೇಲೆ ಒಂದ್ 2-3 ಟ್ರಯಲ್ ಆಯ್ತು, ಆಮೇಲೆ ಕೋವಿಡ್ ಅನ್ಕೊಂಡು ಡ್ರಾಪ್ ಆಗಿ ಬಂದೆ. ಅದಾದ್ಮೇಲೆ ವಾಪಸ್ ಜಾಬ್ ಇಂಟರ್ವ್ಯೂ ಕರೆದ್ರು, ಹೋಗಿಲ್ಲ. ಹೀಗೆ ಇಲ್ಲಿ ತಂದೆ ಕೃಷಿಯನ್ನ ಮುಂದುವರ್ಸ್ಕೊಂಡು ಇಲ್ಲಿ. ಮನೇಲಿ ಯಾರ್ಯಾರು ಇದ್ರಿ? ಮನೇಲಿ ನಾನು, ತಮ್ಮ, ತಾಯಿ ಇದಾರೆ. ಅಪ್ಪ? ತಂದೆ ವಿದೇಶರಾಗಿ 8 ತಿಂಗಳಾಯ್ತು. ಹೋದ ಮಳೆಗಾಲ ಗದ್ದೆ ನಾಟಿ ಟೈಮ್ ಅಲ್ಲಿ ಗದ್ದೆಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಗದ್ದೆ ಕೆಲಸ ಮಾಡುವಾಗ್ಲೇ ವ್ಯತ್ಯಾಸ ಆಗಿ ಅಲ್ಲಿ ಹಾಗೆ ತೆಗಿತಿದ್ರು ಜನರು, ಒಂದು 10-18 ಜನ ಇದ್ರು ಹಾಗೆ ತೆಗಿಲಿಕ್ಕೆ. ನಾನು ಗದ್ದೆ ಹುಡ್ತಾ ಇದ್ದೆ, ತಂದೆ ಏರಿ ಮೇಲೆ ಹಾಗೆ ಅಲ್ಲಿ ಬಾ ಇಲ್ಲಿ ಬಾ ಗೊಸರಿ ಇದೆ ನೋಡ್ಕೋ ಹಾಗೆ ಹೀಗೆ ಅನ್ಕೊಂಡು ಕೊನೆ ಸಾವು ಅವನು ಹಾಗೆ ಗದ್ದೆ ಗಿಳಿಸಿ ಅವರು ಏರಿ ಮೇಲೆ ಹಾಗೆ ನಡ್ಕೊ ಬರ್ತಿರ್ಬೇಕ್ರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಕೆಳಗದ್ದೆ ತೀರ್ಕೊಂಡ್ರು. ಅವರ ಕೃಷಿ ಆಸಕ್ತಿಯನ್ನ ಅಥವಾ ಅವರ ಕೃಷಿ ಕೆಲಸಗಳನ್ನ ನೆನಪು ಮಾಡ್ಕೊಳ್ಳಿ. ಅವರ ಕೃಷಿ ಅಂದ್ರೆ ಅವರು ಬೆಳಿಗ್ಗೆ ಎದ್ದಿದ್ದಾಗೆ ಹೋಗೋದೇ ಹಟ್ಟಿಗೆ, ಸೀದಾ ಹೊಟ್ಟಿಗೆ ಹೋಗ್ತಾ ಇರು. ಕರು ಬಿಡಬೇಕಾರೆ ಅಮ್ಮ ಕರು ಬಿಡ್ತಾ ಇರ್ತಿದ್ರು, ಇಲ್ಲ ಒಂದೊಂದ್ ದಿವಸ ನಾವು ಕರು ಬಿಡ್ತಿದ್ವಿ. ಅವರು ಒಟ್ಟಿಗೆ ಬಂದು ಇಳ್ಕೊಂಡು ನೋಡ್ಕೊಳ್ಳೋದು, ಕರುನ ಹಾಗೆ ಪೂಜಿ ಸಮಾಧಾನ ಮಾಡಿ ಹಾಗೆ. ಕರು ಹಸು ಅಂದ್ರೆ ತುಂಬಾ ಆಸಕ್ತಿ ಅವ್ರಿಗೆ. ಅದಕ್ಕೆ ಏನು ತಿಂಡಿ ತಿನ್ಸು ಮನೇಲಿ ಏನಾದ್ರು ರೊಟ್ಟಿ ಮಾಡಿದ್ರೆ ಅದನ್ನು ತಗೊಂಡೋಗ್ ಕೊಡ್ತಾ ಇದ್ರು, ಕದ್ದು ಕದ್ದು ಅಮ್ಮನಿಗೆ ಗೊತ್ತಿಲ್ದಾಗೆ 2-3 ರೊಟ್ಟಿ ತಗೊಂಡೋಗ್ ಕೊಡೋದು. ಹಾಗೆ ತುಂಬಾ ಇದಿತ್ತು. ಅದಾದ್ಮೇಲೆ 7:30-8 ಗಂಟೆ ಆಗ್ಬೇಕಾದ್ರೆ ಜನರನ್ನ ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ರು. ಆಮೇಲೆ 10 ಗಂಟೆ ಆಗ್ಬೇಕು ಟೀ ಬ್ರೇಕ್ ಅಲ್ಲಿ ತಂದೆ ಬಂದು ಕಾಫಿ ಕುಡಿತಾ ಇದ್ರು. ಭತ್ತದ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಗದ್ದೆ ಭತ್ತ ಮಾಡ್ಲೇಬೇಕು ಅಂತ. ಯಾವ್ದೇ ಬರಗಾಲ ಬಂದ್ರು ಊಟಕ್ಕೊಂದು ಇಲ್ಲ ಅನ್ನುವಂತದ್ದು ಹೇಳ್ಬಾರ್ದು ಅಂತ. ನಮ್ಮ ಸುತ್ತಮುತ್ತ ಎಲ್ಲರು ಗದ್ದೆ ಬಿಟ್ಟು ಅಡಿಕೆಗೆ ಹೋದ್ರು. ತಂದೆ ಹೇಳೋರು ಯಾವತ್ತು ಎಷ್ಟೇ ಬರಗದಾದ್ರು ನಾನು ನಮ್ಮ ಮಕ್ಕಳು ನಮ್ಮ ಇದರಲ್ಲಿ ಕೆಲಸ ಮಾಡಿದವರಿಗೆ ಊಟಕ್ಕೆ ಕಮ್ಮಿ ಆಗಬಾರ್ದು, ಅಕ್ಕಿ ಒಂದು ಇರ್ಬೇಕು ಮನೇಲಿ, ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಖರ್ಚಾದ್ರು ಲಾಸ ಲಾಭನ ಭತ್ತದ ಗದ್ದೆ ಬಿಡೋದಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರು ತೀರ್ಕೊಂಡು 8 ತಿಂಗಳಾಯ್ತು, ಇವಾಗ ಸಷ್ಟಿನ ಟ್ಯಾಕ್ಸ್ ಬರ್ತದೆ ಗದ್ದೆ ಹೊಡಕ್ಕೆ, ನಾವು ಅದನ್ನೇ ಮುಂದುವರ್ಸ್ಬೇಕು ಅಂತಿದೀವಿ ಸರ್, ಎಷ್ಟೇ ಕಷ್ಟ ಆದ್ರೂ ಬಿಡೋದಿಲ್ಲ ಅಂತ. ಹೌದು ನೋಡಿ, ಒಂದು ಅಪೇಕ್ಷೆ ಇದೆಯಲ್ಲ, ಕಷ್ಟಗಳು ಇದ್ದೇ ಇರ್ತವೆ ಎಲ್ಲಾ ಕಸಬಗಳಲ್ಲೂ, ಮತ್ತೆ ಕೃಷಿಯಲ್ಲಿ ಅಂತೂ ತಪ್ಪಿದ್ದಲ್ಲ. ಆದ್ರೆ ಅವುಗಳನ್ನೇ ಮುಂದಿಟ್ಕೊಂಡು ನಾವು ಅದ್ ಬೇಡ ಇದ್ ಬೇಡ ಅಂತ ಹೇಳ್ಕೊಂತ ಹೋದ್ರೆ ಯಾವ್ದೂ ಬೇಡ ಅಂತ ಅನ್ಸ್ಬಿಡುತ್ತೆ ಕೊನೆಗೆ. ಅಲ್ವಾ, ಕಷ್ಟ ಇಲ್ಲದ ಬದುಕು ಬದುಕೇ ಅಲ್ಲ ಅಂತ ಹೇಳೋದಿದೆ. ಹೌದು, ಕಷ್ಟ ಇದ್ರೇನೆ ಚಂದವಾದ ಬದುಕು. ಕಷ್ಟ ಸುಖ ಗೊತ್ತಾಗ್ಬೇಕು ಅಂದ್ರೆ ಕಷ್ಟ ಬೇಕು, ಜೀವನದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ. ಹೌದು ಹೌದು. ನಿಮ್ಮ ತಮ್ಮ ಜೊತೆಲಿ ಇದಾರಲ್ವಾ? ಹೌದು ಸರ್. ಅವ್ರ ಹೆಸರೇನು? ಅವ್ರ ಹೆಸರು ಮಿಥುನ್ ಅಂತ. ಮಿಥುನ್, ಅವ್ರೇನು ಓದಿರೋದು? ಅವ್ರ ಎಂಟೆಕ್ ಆಗಿದೆ ಸರ್. ಹಾ, ತಂದೆ ಒಂದು ಸಣ್ಣ ಅಂಗಡಿ ಇತ್ತು. ಹಾ, ಅದನ್ನ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಹಾ, ಅಂಗಡಿ ವ್ಯಾಪಾರ ಅಂತ ನಾವು ತೋಟ ಕಡೆ ಹೋಗ್ತೀವಿ. ಒಟ್ಟು 1 ಎಕರೆ ಕಾಫಿ ತೋಟ ಇದೆ? 13 ಎಕರೆ ಕಾಫಿ ತೋಟ ಇದೆ. ಹಾ, ಮತ್ತೆ ಒಂದು 7 ಎಕರೆ ಗದ್ದೆ ಇದೆ. ಮತ್ತೆ ಒಂದು 1500-1600 ಗಿಡ ಹತ್ರ ಅಡಿಕೆ ಇದೆ. ಅಂದ್ರೆ ಸುತ್ತಮುತ್ತ ಎಲ್ಲ ಆಗಿ ನಮ್ದು ಮಧ್ಯೆ ಗದ್ದೆ ಬ್ಲಾಕ್ ಆಗ್ತದೆ. ಕೊಡಗಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪಾಲ್ ಪಾಲ್ ಪಾಲ್ ಪಾಲು, ಒಂದು ನಮ್ದು, ಒಂದು ಚಿಕ್ಕಪ್ಪನವ್ರದ್ದು, ಒಂದು ದೊಡ್ಡಪ್ಪನವ್ರದ್ದು, ಹಾಗೆ ಅದರಿಂದ ಮಧ್ಯೆ ಮಧ್ಯೆ ಬ್ಲಾಕ್ ಆಗಿ ಒಂದೊಂದು ಅಡಿಕೆ ತೋಟ ಆಗಿದೆ. ಅದಕ್ಕೆ ದಾರಿ ಇಲ್ಲ. ಹಾಗಾಗಿ ಅಡಿಕೆ ಪ್ರತ್ಯೇಕವಾಗಿ ಹಾಕಿದ್ರ ಕಾಫಿ ತೋಟದಲ್ಲಿ ಅಡಿಕೆ ಇಲ್ಲ? ಇಲ್ಲ ಇಲ್ಲ, ಪ್ರತ್ಯೇಕವಾಗಿ ಹಾಕಿದ್ದೀನಿ. ಓಹೋ, ಸರಿನೇ. ನಡುವೆಲ್ಲಿ ಕಾಫಿ ಇಲ್ಲ. ಓಹೋ, ಈಗ ಒಂದು 12 ಎಕರೆ ತೋಟದಲ್ಲಿ ಕಾಫಿ, ಕಾಳುಮೆಣಸು ಮತ್ತಿನ್ನು ಏನ್ ಬೆಳೆಗಳಿದಾವೆ? ಬಾಳೆ ಹಾಕಿದೀವಿ. ಬಾಳೆಗಳನ್ನ ಒಂದು ಹಾಕಿದ್ದು ಸುಮಾರು, ಇವಾಗ ಅದು ರೇಟ್ ಇಲ್ಲ, ಹಾಗೆ ಕೊಡ್ಬೇಕು ಅಂತಿದೀವಿ. ಕೊಡೋದಿಲ್ಲ ಅಂತೂ ಒಂದು ಮನಸ್ಸಲ್ಲಿ ಇದೆ ಕೊಡುವ ಅಂತ. ಎಂತ ಬಾಳೆ ಇದೆ ತೋಟದಲ್ಲಿ? ಏಲಕ್ಕಿ ಬಾಳೆಗಳಿವೆ, ಕಾರ್ ಬಾಳೆ ಇದೆ, ಮರಬಾಳೆಗಳು ಸುಮಾರು ಇವೆ. ಅಂದ್ರೆ ಮಾರಾಟ ಅಂತೇಳಿ ಮಾಡೋದಿಲ್ಲ, ನಮ್ಮ ಮನೆ ಖರ್ಚಿಗೆ ನೆಂಟರು ಬಂದ್ರೆ ಅವರಿಗೆ ತೋಟದಲ್ಲಿ ಏನಾರು ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಹಾಗೆ ಕೊಟ್ಟು ಇದು ಮಾಡ್ತೀವಿ. ಸದಾ ವರ್ಷವಿಡೀ ನಿಮ್ಮ ಬಳಕೆಗಾಗಿ ಇನ್ನು ಬೇರೆಯವರು ಕೊಡ್ಲಿಕ್ಕೂ ಪ್ರೀತಿಯಿಂದ ಅನುಕೂಲ ಆಗ್ತದೆ. ಮತ್ತೆ ಸಪೋಟ, ಬಟರ್ ಫ್ರೂಟ್, ತೆಂಗು, ಬಟರ್ ಫ್ರೂಟ್, ಮಾವಿನ ಹಣ್ಣು, ವೆರೈಟಿ ವೆರೈಟಿ ಮಾವಿನ ಹಣ್ಣು ಇದೆ. ಯಾವ್ದು ನಿಮಗೆ ಚೆನ್ನಾಗಿ ಸಿಗುತ್ತೆ? ಬಾದಾಮ್ ಅಂತ ಹೇಳ್ಬಿಟ್ಟು ಒಂದು ತಂದಿದ್ರು ಕೃಷಿ ಇಲಾಖೆಯಿಂದ, ಅದು ಒಂದು ಚೆನ್ನಾಗಿ ಬರ್ತದೆ. ಒಂದು ಕಾಯಿ ಒಂದು ಒಂದು ಕೆಜಿ, ಒಂದು ಕಾಲು ಕೆಜಿ ಎಲ್ಲ ಬರ್ತದೆ, ಒಳ್ಳೆ ದಪ್ಪ ಸೈಜ್ ಅಲ್ಲಿ ಬರ್ತದೆ. ಆಮೇಲೆ ನಮ್ಮ ಹಳೆ ತಳಿಗಳು ಗೋಮಾವಿನಕಾಯಿ ಅದು ಇದು ಅಂತಿದೆ, ಚೆನ್ನಾಗಿದೆ. ಕಾಡು ಮಾವಿನಕಾಯಿಗಳು ಅದೇ ಕಾಯಿಗಳು ಬಳಕೆಗೆ ಸಿಗ್ತವೆ, ಜೊತೆಗೆ ಹಣ್ಣು ಸಿಗುತ್ತೆ ಅಲ್ವಾ? ಹೌದು. ಬಟರ್ ಫ್ರೂಟ್ ಎಷ್ಟು ಮರಗಳಿದಾವೆ? ಬಟರ್ ಫ್ರೂಟ್ ಒಂದು 28 ಇದೆ. ಓಹೋ, ಫಸ್ಲು ಬರೋದು 7-8 ಇದೆ. ಓಹೋ, ಬಾಕಿ ಎಲ್ಲ ಇವಾಗ ಒಂದು 7-8 ಅಡಿಯ ಹೋಗಿದೆ ಹೊಸ ಗಿಡಗಳು. ಬರೀ ಕಾಫಿ ಬೇಸಾಯ ಅಂದ್ರೆ ಸ್ವಲ್ಪ ಏರುಪೇರು ಇರ್ತದಲ್ಲ ಮಾರ್ಕೆಟ್, ಹೋದ ವರ್ಷ ರೇಟ್ ಡೌನ್ ಇತ್ತು, ಈ ವರ್ಷ ಅಪ್ ಇದೆ, ಈಗ ಅಂತ ಹೇಳಿಕ್ ಆಗೋದಿಲ್ಲ. ಹೌದು, ಹಾಗಾಗಿ ಒಂದು ಮಿಶ್ರ ಬೆಳೆ ಇರಲಿ ಅಂತ. ಮಾರಾಟಕ್ಕಾಗುವಷ್ಟು ಬಟರ್ ಫ್ರೂಟ್ ನಿಮ್ಮಲ್ಲಿ ಸಿಗತ್ತಲ್ವಾ? ಸಿಗತ್ತೆ. ಅಂದ್ರೆ ಏನೆಲ್ಲ ಖರ್ಚಿಗಾಗಬೇಕಾದ್ರೆ ಏನಾದ್ರು ಒಂದು ಕೊಯ್ ಬೇಕಾದ್ರೆ ಒಂದು 7-8 ಸಾವಿರ ಸಿಕ್ಕಿದ್ರು ಒಂದು ವಾರದ ಖರ್ಚಿಗಾಯ್ತು. ನಿಜ ನಿಜ ನಿಜ. ಕಿತ್ತಳೆ ಈ ತರ ಏನಾದ್ರು? ಕಿತ್ತಳೆ ಇತ್ತು, ಎಲ್ಲ ಬೇವು ಬಂದು ಆಲ್ಮೋಸ್ಟ್ ಹೋಗಿ. ಸರಿನೇ. ನಿಂಬೆ ಗಿಡಗಳಿವೆ ಸುಮಾರು. ಹೌದಾ? ಮಾರಾಟಕ್ಕಾಗುವಷ್ಟು ನಿಂಬೆ ಸಿಗುತ್ತೆ? ಮಾರಾಟಕ್ಕಂದ್ರೆ ಇನ್ ಎಕ್ಸಸ್ ಬಂದಿದ್ದ ಅಂಗಡಿಯಲ್ಲಿ ಮಾರ್ಕೊಳ್ತೀವಿ, ನಮ್ಮದೇ ಅಂಗಡಿಯ ಕಾರಣ. ಹಾಗೆ ಕೈಹುಳಿ? ಕೈಹುಳಿ ಇದೆ ಸರ್. ಕೈಹುಳಿ ಮಾರಾಟ ಮಾಡೋದಿಲ್ಲ, ನಮ್ಮ ಅದೇ ನೆಂಟರುಗಳಿಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ, ಅವ್ರಿಗೆ ಪಕ್ಕದ ಮನೆಯವ್ರಿಗೆ ನೆರವು ಮಾಡ್ತಾರೆ. ಪಣಪುಳಿನೂ ಇರ್ಬೇಕು ಅಲ್ವಾ? ಪುನಃ ಇದೆ ಸರ್, ಗಿಡಗಳಿವೆ. ಅದು ಹಾಗೆ ಮಕ್ಕಳು ಮರಿ ಬಂದಾಗ. ಸರಿನೇ ಸರಿನೇ. ಕಾಫಿ ತೋಟ ಅಂತಂದ್ರೆ ಅರೇಬಿಕ ಮತ್ತು ರೋಬಸ್ಟ ಎರಡು ಇದೆ, ಬರೀ ರೋಬಸ್ಟ್ ಇಟ್ಕೊಂಡಿದ್ರೆ? ರೋಬಸ್ಟ ಮಾತ್ರ. ಓಹೋ, ರೋಬಸ್ಟ ಕೂಡಿ ಅರಬಿ ತೋಟ ಎಲ್ಲ ರೋಬಸ್ಟ್ ಆಗಿದೆ, ಗಿಡ ಇಡೋದಿಲ್ಲ. ಎಲ್ಲಾ ತೋಟಕ್ಕೂ ಅದರದೇ ಆದ ಒಂದು ನೀರಿನ ವ್ಯವಸ್ಥೆ. ಆ ತೋಟಕ್ಕೆ ಅಲ್ಲೇ ಜೆಟ್ಟು, ಅಲ್ಲೇ ಪೈಪ್ಗಳು, ಅಲ್ಲೇ ಮೋಟರ್, ಎಲ್ಲ ಅಲ್ಲೇ ಇದೆ. ಇವಾಗ ಅಂದ್ರೆ ಮಳೆ ಯಾವಾಗ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿ ವರ್ಷ ಸುಣ್ಣ ಕೊಡ್ತೀರಾ ಅಥವಾ 2-3 ವರ್ಷಕ್ಕೊಂದ್ಸರಿ? ಇಲ್ಲ ಸರ್, 3 ವರ್ಷಕ್ಕೊಂದ್ಸತಿ, ಒಂದೊಂದು ತೋಟಕ್ಕೆ 4 ವರ್ಷಕ್ಕೊಂದ್ಸರಿ ಕೊಡ್ತೀವಿ. ಈ ವರ್ಷ ಸುಣ್ಣ ಹಾಕಿದೀವಿ, ಇನ್ನೊಂದು 3 ವರ್ಷ ಹಾಕೋದಿಲ್ಲ. ಮತ್ತೊಂದು ವರ್ಷ ಗಿಡ ನೋಡ್ಬಿಟ್ಟು ಬರ್ಲು ಕಡ್ಡಿಗಳು, ಒಣ ಕಡ್ಡಿಗಳು ಇದ್ರೆ ಹಾಕ್ತೀವಿ. ಸಗಣಿ ಗೊಬ್ಬರನು ಕೊಡ್ತಾ ಇರ್ತೀರಾ ಇದೇ ತರ? ಸಗಣಿ ಗೊಬ್ಬರ ಅಂದ್ರೆ ಒಂದೇ ಹಸು ಇರೋದ್ರಿಂದ ಮನೆಯಲ್ಲಿ ಬೇಕಾದಷ್ಟು ಗೊಬ್ಬರ ಸಿಕ್ಕೋದಿಲ್ಲ. ಅಡಿಕೆ ತೋಟಗಳಿಗೆ ಮತ್ತೆ ಮೊದ್ಲು ಹಾಕಿ ಮತ್ತೆ ಉಳಿದಿದ್ನ ತೋಟಗಳಿಗೆ ಹಾಕ್ತೀವಿ. ಸರಿನೇ. ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಿ? ಹೌದು, 3 ಸತಿ ಹಾಕ್ತೀವಿ. ಎಷ್ಟು ಕಡೆಗೆ ತೋಟ ಇದೆ 12 ಎಕರೆ ಅಂದ್ರೆ? ನಮ್ದು ಜಮ ಬಂದು 8 ಎಕರೆ ಸಿಗತ್ತೆ, ಗೊಬ್ಬರ ಸಿಕ್ಕೋದಿಲ್ಲ. ಅಡಿಕೆ ತೋಟಗಳಿಗೆ ಮತ್ತೆ ಮೊದ್ಲು ಹಾಕಿ ಮತ್ತೆ ಉಳಿದಿದ್ನ ತೋಟಗಳಿಗೆ ಹಾಕ್ತೀವಿ. ಸರಿನೇ. ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಿ? ಹೌದು, 3 ಸತಿ ಹಾಕ್ತೀವಿ. ಎಷ್ಟು ಕಡೆಗೆ ತೋಟ ಇದೆ 12 ಎಕರೆ ಅಂದ್ರೆ? ನಮ್ದು ಜಮ ಬಂದು 8 ಎಕರೆ ಸಿಗತ್ತೆ, ಹಾಗಾಗಿ ವರ್ಷ ವರ್ಷ ಬೀಜ ಭತ್ತ ತರ್ತೀವಿ ಕೃಷಿ ಇಲಾಖೆಯಿಂದ. 7 ಎಕರೆ ಗದ್ದೆ ಒಂದೇ ಕಡೆಗೆ ಇದೆಯಾ? ಇಲ್ಲ ಸರ್, ಒಂದು 4 ಎಕರೆ ಸಪರೇಟ್ ಇದೆ, ಮತ್ತೆ ಬಾಕಿ ಇರೋದ್ರ 2.5 ಎಕರೆ ಸಪರೇಟ್. ಅದಕ್ಕೆಲ್ಲ ಗೊಬ್ಬರ ಮತ್ತಿನ್ನು ಬೇರೆ ಪದಾರ್ಥ ಅಂದ್ರೆ ಅದೇ ಟಿಲ್ಲರ್ ನಮ್ದೇ ಇರೋದ್ರಿಂದ ಖರ್ಚು ಅಷ್ಟು ಗೊತ್ತಾಗೋದಿಲ್ಲ. ನಾನೇ ಹುಡ್ತೀನಿ, ಅಣ್ಣ ಇದ್ರೆ ಅವ್ರು ಹುಡ್ತಾರೆ, ಯಾರೊಬ್ರು ಹಾಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತದೆ. ವೀಕ್ಲಿಗೆ ಸಗಣಿ ಗೊಬ್ಬರ ಹಾಕ್ತೀವಿ, ಮತ್ತೆ ಹಸುವಿನ ಕೊಟ್ಟಿಗೆ ಗೊಬ್ಬರ ಇಷ್ಟು ಬೇಕು ಅಂದ್ರೆ ನಮ್ಮಲ್ಲಿ ಒಂದೇ ಹಸು ಇರೋದ್ರಿಂದ ಮತ್ತೆ ಗದ್ದೆಗೆ ಹೊರಲಿಕ್ಕೆ ತುಂಬಾ ದೂರ ಇದೆ, ಹಾಗಾಗಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ ಮಳೆ ಬರೋ ತನಕ. ಅದಾದ್ಮೇಲೆ ಕಂಪನಿ ಗೊಬ್ಬರ. ಅಲ್ಲೇ ಹತ್ತಿರದಲ್ಲಿ ಏನಾದ್ರೂ ಹಸಿರೆಲೆ ಗೊಬ್ಬರ, ಗ್ಲೀರ್ ಸಿಡಿಯದ್ದು ಈ ತರದ್ದು ಬಳಕೆ ಆಗುತ್ತಾ? ಬಳಕೆ ಆಗತ್ತೆ ಸರ್, ಏಕ್ಲಿಗೆ ಹಾಕ್ತೀವಿ. ಮತ್ತೆ ಎಲ್ಲ ಗದ್ದೆಗೆ ಹಾಕುವಷ್ಟು ಇಲ್ಲ ಎಲೆಗಳು, ಏಕ್ಲಿಗೆ ಒಂದಕ್ಕೆ ಹಾಕ್ಬಹುದು, ದೊಡ್ಡ ಏಕ್ಲಾದ ಕಾರಣ ಎಲ್ಲದಕ್ಕೆ ಹಾಕುವಷ್ಟು ಇರೋದಿಲ್ಲ. ಚಿಕ್ಕವರಿದ್ದಾಗ್ಲಿಂದ ಅಪ್ಪ ಅಮ್ಮಗಳ ಒಂದು ಕೃಷಿಯನ್ನ ನೋಡ್ಕೊಂತ ಬಂದಿದ್ರಿ, ಹೇಗನ್ಸುತ್ತೆ ಈಗ ಕೃಷಿಯಲ್ಲಿ ನಿಮ್ಮ ಕುಟುಂಬ ಬೆಳವಣಿಗೆ ಆಗಿದೆ ಅಂತ ಅನ್ಸುತ್ತಾ ಅಥವಾ ತೊಂದರೆಗಳನ್ನ ಅನುಭವಿಸ್ಕೊಂತ? ಇಲ್ಲ ಇಲ್ಲ, ಕೃಷಿಯಲ್ಲಿ ಒಳ್ಳೆ ಬೆಳವಣಿಗೆ ಇದೆ. ಅಂದ್ರೆ ನಾವು ಹೇಗೆ ತಗೋತೀವಿ ಹಾಗೆ, ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ತಂದೆಗೆ ಪಾಲಾಗ್ಬೇಕಾದ್ರೆ ಅವ್ರಿಗೆ ಆಗಿದ್ದು ಬೇರೆ 18 kg ಆವಾಗ, ಅದನ್ನೇ ಅವರೆಲ್ಲರೂ ಫೇಲ್ಯೂರ್ ಅಂತ ಹೇಳಿ ಬಿಟ್ಟಿದ್ರೆ ಇವಾಗ ಇಷ್ಟು ಮುಂದುವರೆದಿಗೆ ಆಗ್ತಿರ್ಲಿಲ್ಲ. ಇವಾಗ ನಾವೇನು ಒಂದು ಎಕರೆಗೆ 30-40 kg ಹಾಕಿದ್ದೀವಿ ನೋಡಿ, ಎವರೇಜ್ ಆಗಿ ಒಂದೊಂದು ತೋಟದಲ್ಲಿ ಒಳ್ಳೆ ಕಾಫಿ ಆಯ್ತದೆ, ತುಂಬಾ ಆಯ್ತದೆ. ಅವಾಗ್ಲೇ ಫೇಲ್ಯೂರ್ ಇದಾಗಲ್ಲ ಅಂತ ಹೇಳಿ ಬಿಟ್ಟಿದ್ರೆ ಹೌದು, ಇವಾಗ ಇಷ್ಟು ಮುಂದುವರೆದಿಕ್ಕೆ ಆಗ್ತಿರ್ಲಿಲ್ಲ. 1-2 ವರ್ಷ ಹೆಚ್ಚು ಕಮ್ಮಿ ಇದ್ದಿದೆ ಇಳುವರಿಯಲ್ಲಿ. ಅದನ್ನೇ ನಾವು ಇದೇ ನಮ್ ಫೈನಲ್ ಅನ್ಕೊಂಡು ಬಿಡಂಗಿಲ್ಲ. ಈಗೊಂದು 10-15-20 ವರ್ಷಗಳ ಒಂದು ಅವಧಿಯನ್ನು ನೋಡಿದ್ರೆ ನಿಮ್ಮ ಕುಟುಂಬದ ವ್ಯವಸ್ಥೆ ಸುಧಾರಣೆ ಆಗಿದೆ, ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗಿದಾವೆ ಅಲ್ವಾ? ಹೌದು ಸರ್, ತುಂಬಾ ಸುಧಾರಣೆ ಆಗಿದೆ. ತುಂಬಾ ಹಳ್ಳಿಗಳಲ್ಲಿ ಕುಟುಂಬಗಳಲ್ಲಿ ಕೃಷಿಯಿಂದಲೇ ಬೆಳವಣಿಗೆ ಆಗಿದ್ರು ಏನೋ ಒಂಥರ ನೋವಿನಿಂದ ಮಾತಾಡ್ತಾರಲ್ವಾ? ಇವಾಗ ಅಂದ್ರೆ ಟೌನ್ ವ್ಯಾಮೋಹ, ಅಲ್ಲಿಂದ ಬೆಂಗಳೂರು ಕಡೆ ಅಲ್ಲಿಂದ ಇಲ್ಲಿಂದ ಯಾವ್ದಾದ್ರು ಟೌನ್ ಬಂದವರು, ನಾವು ಹೀಗಿದೀವಿ, ನಾವು ಅದು ಕಲರ್ ಕಲರ್ ಬಟ್ಟೆ ಹಾಕೋ ಬರ್ತಾರೆ. ಇಲ್ಲಿ ನಾವು ರೈತರ ಮಕ್ಳು, ಮಣ್ಣಾಗಿರ್ತದೆ ಬಟ್ಟೆ, ಅವರು ನಮ್ಮನ್ನೊಂಥರ ಕೀಳಾಗಿ ಮಾತಾಡ್ತಾರೆ. ಅವಾಗ ನಮಗೂ ಬೇಜಾರಾಗ್ತದೆ, ನಾನು ಹಾಗೆ ಇರ್ಬೇಕಿತ್ತು ಅಂತ. ಆಗ ಯಾರೊಬ್ರು ಬಂದು ಕೇಳ್ಬೇಕಾದ್ರೆ ನಾವು ಹೇಳ್ಕೊಳ್ತೀವಿ, ಶೇ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾವು ಶೇ ನಾವು ಇನ್ನು ಕೆಳಗಡೆ ಇದೀವಿ, ಆ ತರ ಒಂದು ಮನೋಭಾವ. ಅಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ಟೌನ್ ಏನ್ ಜನ ಇದಾರೆ ಅವ್ರ ದೂರದಲ್ಲ, ಅವ್ರಿಗಿಂತ ಚೆನ್ನಾಗಿ ಇಲ್ಲಿ ಕೃಷಿಕರು ಬದುಕಬಹುದು, ಆರೋಗ್ಯನೂ ಚೆನ್ನಾಗಿಟ್ಕೋಬಹುದು, ಆರೋಗ್ಯನೂ ಚೆನ್ನಾಗಿಟ್ಕೋಬಹುದು. ಅವ್ರಿಗೆ ಜಿಮ್ಗೆ ಹೋಗ್ಬೇಕು, ನಮಗೆ ಜಿಮ್ಗೆ ಹೋಗ್ಬೇಕು ಅಂತಿಲ್ಲ, ನಮ್ಮ ಡೈಲಿ ರೂಟೀನ್ ಅಲ್ಲೇ ನಡೀತದೆ. ಹೌದು, ಅದಾದ್ಮೇಲೆ ನಮಗೆ ಹೆಲ್ತಿ ಫುಡ್, ಯಾವ್ದು ಜಂಕ್ ಫುಡ್ ಇಲ್ಲ. ಆಮೇಲೆ ನಮಗೆ ಯಾವ ಹಣ್ಣು ಬೇಕು ಎಲ್ಲ ನಮ್ಮ ತೋಟದಲ್ಲಿ ಬೆಳೆಯೋದ್ರಿಂದ ಹೊಟ್ಟೆಗೆ ಕಮ್ಮಿ ಇಲ್ಲ. ನಿಜ, ಅಲ್ಲಿಗದೆ ಎಲ್ಲ ಕೆಮಿಕಲ್ಸ್ ಹಾಕ್ತಾರೆ, ಎಲ್ಲ ಆರ್ಟಿಫಿಷಿಯಲ್. ಹೌದು, ನಮಗೆ ಅದೇ ನ್ಯಾಚುರಲ್ ಆಗಿ ಸಿಗುತ್ತೆ. ಹೌದು, ಜೀವನ ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ, ಮತ್ತೆ ಬೆಳವಣಿಗೆ ಆಗ್ಲಿಕ್ಕೂ ಸಾಕಷ್ಟು ಅವಕಾಶಗಳಿದಾವೆ. ಏರುಪೇರುಗಳು ಇದ್ದಿದ್ದೆ ಅಲ್ವಾ? ಇದ್ದಿದ್ದೆ, ಅತ್ಯಾಸೆ ಪಡ್ಲಿಕ್ಕೆ ಇಲ್ಲ. ಅತ್ಯಾಸೆ ಪಟ್ಟರೆ ನಮಗೆ ಈ ವರ್ಷ ಇಷ್ಟೇ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಹೌದು, ನಿಜ ನಿಜ. ಹಾ, ನೀವ್ ಹೇಳಿದಂಗೆ ನಿಮ್ಮ ತಂದೆಯವರಿಗೆ ಒಂದು ಜಮೀನು ವಶಕ್ಕೆ ಬಂದಾಗ ಇಳುವರಿ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ನೀವೇ ಹೇಳ್ತಾ ಇದ್ರಿ. ಹೌದು ಹೌದು. ಹಾಗೆ ಮಣ್ಣಿನ ಫಲವತ್ತತೆಯನ್ನ ಚೆನ್ನಾಗಿಟ್ಕೊಂಡು ಮತ್ತೆ ಕೆಲಸನ ಆಯಾ ಸಮಯಕ್ಕೆ ಏನ್ ಮಾಡ್ಬೇಕು ಮಾಡ್ಕಂತ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ಅನುಕೂಲವೇ ಅಲ್ವಾ? ಹೌದು ಸರ್. ಯಾವ ಟೈಮಲ್ಲಿ ಯಾವ ಕೆಲಸ ಆಗ್ಬೇಕು ಅದನ್ನ ಮಾಡ್ಲೇಬೇಕು. ಈ ಸತಿ ಬಿಡುವ, ನೆಕ್ಸ್ಟ್ ಟೈಮ್ ಮಾಡುವ, ಅದು ಒಂದ್ಸತಿ ಬಂತು ಅಂದ್ರೆ ನೆಕ್ಸ್ಟ್ ಇದು ಸ್ಕಿಪ್ ಆಗ್ತದೆ, ಅದು ರೂಟಿ ನಮ್ದು, ನಮ್ಗೆ ಅದು ಅಭ್ಯಾಸ ಆಗ್ಬಿಡ್ತದೆ. ಮತ್ತೆ ಒಂದ್ಸತಿ ಯಾವ್ದು ಒಂದ್ ಕೆಲಸ ಸ್ಕಿಪ್ ಮಾಡಿದ್ರೆ, ಓ ಅದು ಮಾಡಿಲ್ಲಲ್ಲ, ಇದು ಮಾಡಿದ್ರೆ ಏನಾಗೋದಿಲ್ಲ ಬಿಡಿ, ಹಂಗ ಅನ್ಸುತ್ತೆ. ಮತ್ತೆ 1 ವರ್ಷದಲ್ಲಿ 2 ವರ್ಷ ಇಳುವರಿ ಕಮ್ಮಿ ಆಗ್ತದೆ. ಹೌದು, ಆವಾಗ ನಾವು ಬೇಜಾರು ಮಾಡ್ಕೋಬೇಕು, ಅವ್ರಿಗೆ ಅಷ್ಟು ಬಂತು, ಇವ್ರಿಗೆ ಇಷ್ಟು ಬಂತು, ನಮಗೆ ಬಂದೇ ಇಲ್ಲ. ಹೌದು, ನಮ್ ತೋಟದಲ್ಲಿ ಏನೋ ತೊಂದರೆ ಇದೆ. ನಿಜ. ಹಸುಗಳು ಅಥವಾ ಎಮ್ಮೆಗಳು ಎತ್ತುಗಳು ಎಷ್ಟಿದಾವ ನಿಮ್ಮಲ್ಲಿ? ಹಸುಗಳೇ ಇರೋದು ಇವಾಗ ಸದ್ಯಕ್ಕೆ, ಒಂದ್ ಹಸು ಒಂದ್ ಕರು ಇದೆ. ಇನ್ನು ಇದ್ರೆ ಹಾಲು ಡೈರಿ ಕೊಡ್ತೀವಿ ಮರಗೋಡಲ್ಲಿ, ಸಾಯಂಕಾಲ ಅದು ಮನೆ ಕಟ್ತೀವಿ. ಎಷ್ಟು ಹಾಲು ಸಿಗ್ತಾ ಇದೆ ಇವಾಗ? ಹಸು ಕರು ಹಾಕಿ ಒಂದ್ 15 ದಿವಸ ಆಗಿದ್ರಿಂದ ಕರುಗೊಂದು 2-3 liter ಹಾಲು ಕೊಡ್ತೀವಿ. ಆಮೇಲೆ ಬಾಕಿ ಇರೋದು 8-9 liter ಡೈರಿಗೆ ಹಾಕ್ತೀವಿ. ಎಂತ ಹಸು? ಹಸು ಸಿಂಧಿ. ಇವಾಗ ಕರು ಅಂದ್ರೆ ನಮಗೆ ಸಿಂಧಿ ಸಾಕೋದು ಕಷ್ಟ, ದೊಡ್ಡ ಹಸು ಅಂತ ಹೇಳ್ಬಿಟ್ಟು ಕರುಗೆ ನಾಟಿ ಇಂಜೆಕ್ಷನ್ ಕೊಟ್ಟಿದ್ವಿ. ಹಾಗೆ ಇವಾಗ ನಾಟಿ ತಳಿ ತಾನೆ ಕಾಣ್ತಾ ಇದೆ, ನೋಡ್ಬೇಕಿನ್ನು. ಹೆಣ್ಣು ಕರು ಆಗಿದ್ರಿಂದ ಆರೋಗ್ಯ ಸರಿ ಇರಲಿ ಅಂತ ಹೇಳಿ ಬೆಳಿಗ್ಗೆ 1-3 liter ಕೊಡ್ತೀವಿ, ಸಾಯಂಕಾಲ 2 kg ಅಡಿಕೆ ಕೊಡ್ತೀವಿ. ಮನೆಗೆ ಉಪಯೋಗ ತಕ್ಕಷ್ಟು ಮಾತ್ರ ತಗೊಳ್ತೀವಿ. ಮಾರಾಟ ಮಾಡಿ ಮನೆಗಾಗುವಷ್ಟು ಹಾಲು ಒಂದೇ ಹಸುವಿನಿಂದ ಸಿಗುತ್ತಂತಂದ್ರೆ ಚೆನ್ನಾಗಿ ಹಾಲು ಸಿಗ್ತಾ ಇದೆ ಅಂತ ಅರ್ಥ. ಹೌದು, ಬೆಳಿಗ್ಗೆ 8 liter ಡೈರಿ ಲೆಕ್ಕದಲ್ಲಿ ಒಂದು 30 rupees ಅವರೇಜ್ ಆಗಿಡಿದ್ರು, 240 rupees. ಅದರಲ್ಲಿ ದಿನಕ್ಕೆ ಅದಕ್ಕೆ ಏನ್ ಫೀಡ್ ಗೀಡು ಕಡಲೆ ಹಿಂಡಿ ರವೆ ಬೂಸ ಅದೆಲ್ಲ ಹಾಕಿದ್ರೆ ಒಂದು 150 rupees ಖರ್ಚಾಗಬಹುದು. ಆಮೇಲೆ ಸ್ವಲ್ಪ ಸೊಪ್ಪು, ಅದು ನಮ್ಮದೇ ಶ್ರಮ. ಸಾಯಂಕಾಲ ಮನೆ ಹಾಲಿಗೆ ಉಳಿತಾಯ, ಕರು ಇದೆ, ಕೊಟ್ಟಿಗೆ ಗೊಬ್ಬರ ಸಿಗತ್ತೆ. ನಮಗೊಂದು ಕೆಲಸ ಬೆಳಿಗ್ಗೆ ಆಗ್ಬೇಕಾದ್ರೆ ಎಳ್ಳೇಬೇಕು, ಹಸು ಇದೆ ಬಿಡ್ಬೇಕು, ಹಾಗೊಂದು ಇರ್ತದೆ. ಇಲ್ಲಾಂದ್ರೆ ಸೋಮವಾರ ತರ ಮಲಗ್ತೀವಿ. ಹೌದು, ಇನ್ನು 1-2-4 ಹಸು ಮಾಡ್ಬೇಕನ್ನೋ ಒಂದು ಆಲೋಚನೆ ಇದೆಯಾ? ಆಲೋಚನೆ ಇದೆ ಸರ್, ಆದ್ರೆ ಇಲ್ಲಿ ಬೇಸಿಗೆಯಲ್ಲಿ ಮೇವು ಕಷ್ಟ. ಇವಾಗ ಎಲ್ಲ ಹುಲ್ಲುಗಳ ಒಣಗಿದೆ, ಗದ್ದೆ ಎಲ್ಲ ಒಣಗಿದೆ, ಹುಲ್ಲಿನ ಸಮಸ್ಯೆ ಇದೆ. ಈ ಸಮಸ್ಯೆಗಳ ಮಧ್ಯದಲ್ಲಿ ಎಷ್ಟೋ ಜನ 4,000 8-10 10-20 ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡು ಗೊಬ್ಬರ ಮಾಡ್ಕೊಂಡು ಅದೊಂಥರ ಭಿನ್ನವಾಗಿ ಬದುಕ್ತಿದ್ದಾರೆ. ಅದು ಅಂದ್ರೆ ಅವ್ರಿಗೆ ಸಪರೇಟ್ ಆಗಿ ಒಂದ್ ಇರ್ತದೆ, ಒಂದು ಲೇಬರ್ ಇಟ್ಟಿರ್ತಾರೆ, ಅದಕ್ಕೆ ಒಂದೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ನಮ್ದು ಇದು ಇದು ಎಲ್ಲದರ ಒಟ್ಟಿಗೆ ಇದೊಂದು ಇರೋದ್ರಿಂದ ಇದನ್ನೇ ಇಂಟ್ರೆಸ್ಟ್ ತಗೊಂಡ್ರೆ ಅದು ಬಾಕಿ ಸ್ವಲ್ಪ ಸೆಡಿ ಹೋಗ್ತದೆ. ಹೌದು ಹೌದು, ಇದಂದ್ರೆ ಅದು ಬೇಕು ಇದು ಬೇಕು ಅಂತ ಆಗಲ್ಲ, ಒಂದೊಂದು ಹಿಡಿಬೇಕ್ರೆ ಒಂದೊಂದು ಬಿಡ್ಬೇಕಾಯ್ತು. ಅದೇ ಮನೆ ಖರ್ಚಿಗೆ ಸಾಕು. ಹೌದು ಹೌದು, ಮನೇಲಿ ನೀವು ನಿಮ್ಮ ಅಣ್ಣ ಅಮ್ಮ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು ಆಳು ಕಾಳುಗಳನ್ನ ನಿಭಾಯಿಸ್ಕೊಂಡು ಹೋಗ್ತದ್ರಿ. ಅಗತ್ಯದಾಗ ಹೆಚ್ಚು ಆಳುಗಳನ್ನ ಬಳಕೆ ಮಾಡ್ಕೊಳ್ತೀರಿ, ಕಾರ್ಮಿಕರು ಬರ್ತಾರೆ, ಇನ್ನು ಪ್ರತಿನಿತ್ಯನೂ ಕೆಲಸ ಇರ್ತವೆ. ಪ್ರತಿನಿತ್ಯ ಎಷ್ಟು ಜನ ನಿಮ್ಮ ಕೆಲಸಗಳಿಗೆ ಬಂದು ಹೋಗ್ತಾರೆ? ಲೈನ್ ಅಲ್ಲಿ 5 ಜನ ಇದಾರೆ. ಹಾ, ಒಂದು 3 ಜನ 4 ಜನ ಕಾಯಂಆಗಿ ಬರ್ತಾ ಇರ್ತಾರೆ. ಓಹೋ, ಮತ್ತೆ ಹೆಚ್ಚುವರಿ ಕೆಲಸ ಇದ್ರೆ ಹೊರಗಡೆಯಿಂದ ಕರೆಸ್ತೀವಿ. ಕಾಫಿ ಕೊಯ್ಲಿಗೆ ಮೈಸೂರು ಕಡೆಯಿಂದ ಬಂದಿದ್ರು, ಟಿ ನರಸೀಪುರದವರು, ಅವ್ರು ವರ್ಷ ವರ್ಷ ಬರೋರು. ಅವರು ಮತ್ತೆ ಇವಾಗ ಏನಾದ್ರು ಕೆಲಸ ಇದ್ರೆ ಫೋನ್ ಮಾಡಿದ್ರೆ ಬರ್ತಾರೆ ಹಾಗೆ. ಮತ್ತೆ ಅವರು ಇವಾಗ ರೀಸೆಂಟ್ ಆಗಿ 2 ದಿವಸ ಹಿಂದೆ ಅವ್ರು ಹೋಗಿರೋದು, ಒಂದೂವರೆ ತಿಂಗಳು 2 ತಿಂಗಳು ಇಲ್ಲೇ ಇದ್ರು, ಕಾಫಿ ಕೊಯ್ದು ಒಣಗಿಸಿ ಕೊಟ್ಟು ಹೋಗ್ತಾರೆ. ಮರಗಸಿ ಮಾಡ್ಲಿಕ್ಕೂ ಅವರೇ ಬರ್ತಾರೆ ಅಥವಾ ಬೇರೆ ಕಡೆಯಿಂದ ಬರ್ತಾರ ಜನ? ಅದೆಲ್ಲ ಬೇರೆ ಬೇರೆ ಕಡೆ. ಸರಿನೆ ಸರಿನೆ, ಕೊಯ್ಲಿಕ್ಕೆ ತಮಿಳವರು ಬರ್ತಾರೆ. ಓಹೋ, ಅವರು ಹಾಗೆ ವರ್ಷ ವರ್ಷ ಬರೋರು. ನಾವು ಎಲ್ಲರೂ ಆ ಕಡೆ ಈ ಕಡೆ ಹೋಗಕ್ಕಿದ್ರು ಸಹ ಬೇರೆ ಕಡೆ ಬೇರೆ ವ್ಯವಹಾರ ಇದ್ರು, ಅವ್ರಿಗೆ ತೋಟ ಬೌಂಡ್ರಿ ಬೇಲಿ ಎಲ್ಲ ಚೆನ್ನಾಗಿ ಗೊತ್ತಿರೋರೆ ಹಳೆ ವ್ಯಕ್ತಿಗಳು, ಅದೊಂದು ತುಂಬಾ ಸಹಾಯ ಆಗ್ತದೆ. ನೋಡಿ, ಅದೇ ನಾವು ಅವರೊಟ್ಟಿಗೆ ಹೋಗ್ಬೇಕು ಅಂತಿಲ್ಲ. ಕಾಫಿ ಕಟಾವು ಮತ್ತೆ ಕಾಳು ಮೆಣಸಿಂದ ಎಲ್ಲ ಒಂದು ಕೆಜಿಗೆ ಇಷ್ಟಂತ ಲೆಕ್ಕಾಚಾರದಲ್ಲಿ ಕೊಡ್ತೀರಾ ಅಥವಾ ದಿನಗೂಲಿ ಲೆಕ್ಕದಲ್ಲಿ ಕೊಡ್ತೀರಾ? ಇಲ್ಲ ಇಲ್ಲ, ಕಾಫಿ ಕೆಜಿ ಲೆಕ್ಕ, ಕಾಳು ಮೆಣಸು ದಿನಗೂಲಿ ಸರ್. ಓಹೋ, ಅಂದ್ರೆ ಮೆಣಸು ಬಳ್ಳಿ ಹೇಳೋದು ತುಂಬಾ ಲೇಟ್, 10 ವರ್ಷ ಬೇಕು. ಹೌದು ಹೌದು, ಕೆಜಿ ಲೆಕ್ಕ ಕೊಟ್ರೆ ಅವ್ರು ಅರ್ಜೆಂಟ್ ಮಾಡಿ ಬಳ್ಳಿ ಹೇಳುದು. ಕಾಫಿ ಆದ್ರೆ ಈ ವರ್ಷ ಇಲ್ಲಾಂದ್ರೆ ಬರೋ ವರ್ಷಕ್ಕೆ ಅವ್ರು ಬರುತ್ತೆ. ಬಳ್ಳಿ ಹೇಳುದು ಬಿದ್ದು ಸತ್ತು ಹೋದ್ರೆ ಬಳ್ಳಿ ಕೊಟ್ರೆ 7-8 ವರ್ಷ ಪಾನ ಕಾಯ್ಬೇಕು. ಹಾಗಾಗಿ ನಿಧಾನ ಆದ್ರೂ ಪರವಾಗಿಲ್ಲ, ಕೆಜಿ ಲೆಕ್ಕ ಬೇಡ. ನಿಜ, ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಒಂದು 7-8 ವರ್ಷ ಹಿಂದೆ ಒಳ್ಳೆ ಮೆಣಸು ಒಳ್ಳೆ ಇದು ಇಳುವರಿ ಇತ್ತು, 30-40 ಕ್ವಿಂಟಲ್ ತೆಗಿತಿದ್ವಿ. ಮತ್ತೆ ಒಂದು 4 ವರ್ಷದಲ್ಲಿ ಎಲ್ಲ ರೋಗ ಬಂದು ಬೆಲ್ಲ ಬತ್ತಿ ಹೋಗಿ 2 ಕ್ವಿಂಟಲ್ ಬಂದಿತ್ತು. ಓಹೋ, ಇವಾಗ ಒಂದು 8-10 ಕ್ವಿಂಟಲ್ 12 ಕ್ವಿಂಟಲ್ ತೆಗಿತೀವಿ. ಸುಧಾರಣೆ ಆಗಿದೆ. ಅದೇ ಸುಧಾರಣೆ ಆಗಿದೆ. ಇನ್ನು ಬರೋ ಬಳ್ಳಿಗಳು ಸುಮಾರಿದೆ, ಇವಾಗ ಒಂದು 5-6 ಹೋಗಿದೆ. ಇನ್ನೊಂದು ಈ ವರ್ಷಕ್ಕೆ ಗೊತ್ತು ಬರ್ಬೋದು, ಇಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಗ್ಯಾರಂಟಿ. ಕಾಫಿನೂ ಒಂದು 350-400 ಚೀಲ ಬರುತ್ತೆ? ಬರ್ತದೆ ಸರ್, ಎವರೇಜ್. ಅದೇ ಖರ್ಚುಗಳು ಹಂಗೆ ಬರ್ತಾ ಇರ್ತವೆ, ಇನ್ನೊಂದು ವರ್ಷ ಇನ್ನೊಂದ್ರಲ್ಲಿ ಜಾಸ್ತಿ. ಹೌದು, ಖರ್ಚು ವೆಚ್ಚಗಳು ಹಾಗೆ ಇರ್ತವೆ. ಕಾಫಿನ ಉಂಡೆ ಕಾಫಿ ಮಾಡಿ ಮಾರಾಟ ಮಾಡ್ತೀರಾ ಅಥವಾ ಬೇಳೆ ಮಾಡಿ ಒಣಗಿಸಿ ಕೊಡ್ತೀರಾ? ಉಂಡೆ ಕಾಫಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಖರ್ಚು ಜಾಸ್ತಿ ಬೀಳ್ತದೆ. ಹೌದು ಹೌದು, ಮತ್ತೆ ಆ ಸಮಯದಲ್ಲಿ ಲೇಬರ್ ಶಾರ್ಟೇಜ್ ಆಗತ್ತೆ. ಡೈಲಿ ಸಾಯಂಕಾಲ 7-8 ಆಗತ್ತೆ ಪಲ್ಪರ್ ಆಗ್ಬೇಕು, ಹಾಗಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದು, ಉಂಡೆ ಕಾಫಿ ಮಾಡ್ತೀವಿ. ಅಪ್ಪ ಅಮ್ಮನ ಒಲವು ಹಾಗೆ ಇತ್ತ, ಮಕ್ಕಳು ಕೃಷಿಗೆ ಬರ್ಲಿ ಅಥವಾ ಏನಾದ್ರೂ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇತ್ತ? ಇಲ್ಲ ಇಲ್ಲ, ತಂದೆಗೆ ನಾವು ಕೃಷಿಯಲ್ಲಿ ಇರ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಓಹೋ, ಕೃಷಿಗೆ ಬರ್ಲಿ ಅಂತ ಅವ್ರು ಅದಕ್ಕಾಗಿ ಎಲ್ಲ ಫೆಸಿಲಿಟಿ ಮಾಡಿಬಿಟ್ಟು ಹೋಗಿದ್ರು. ಅದೇ ಏನೇನ್ ಬೇಕು ಎಲ್ಲೆಲ್ ಬೇಕು ಎಲ್ಲ ಫೆಸಿಲಿಟಿ ಉಂಟು, ಏನಿಲ್ಲ ನಾವು ಇನ್ನೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೇವೆ. ನೋಡಿ, ಕೊರಗಬಾರ್ದು ಅಥವಾ ಏನಪ್ಪ ಹಿಂಗೈತೆ ನಾವ್ ಯಾಕೆ ಇಲ್ಲಿ ಬರ್ಬೇಕು ಅನ್ನೋ ತರ ಆಗ್ಬಾರ್ದು ಅನ್ಕೊಂಡೆ, ಆಲೋಚನೆ ಮಾಡ್ಕೊಂಡೆ. ಅದು ಮಾಡಿಲ್ಲ ಇದು ಮಾಡಿಲ್ಲ ಏನುಂಟು ಅದುಂಟು ಇದುಂಟು ಅಂತಿಲ್ಲ, ಅವ್ರು ಮಾಡಿದಾರೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮ ವ್ಯವಸ್ಥೆಗೆ ಕಾಲ ವ್ಯವಸ್ಥೆಗೆ ಹಿಂಗ್ ಬೇಕು ಮತ್ತೆ ಅದನ್ನ ನಾವು ಆಲ್ಟರ್ ಮಾಡ್ಕೋಬೇಕು. ಹೌದು ಹೌದು, ಎಲ್ಲ ಅವರೇ ಮಾಡಿಟ್ಟು ಹೋದ್ರೆ ಮತ್ತೆ ನಮಗೇನ್ ಕೆಲಸ ಇದೆ ಅಲ್ವಾ? ನಿಜ, ಮತ್ತೆ ಕನಿಷ್ಠ ಆದ್ರೂ ಶ್ರಮ ಪಡಬೇಕು, ಆಮೇಲೆ ಒಂದ್ ರೀತಿಯಲ್ಲಿ ತಲೆಬಿಸಿ ಮಾಡ್ಕೋಬೇಕು. ಸಮಸ್ಯೆಗಳನ್ನ ಹೇಗೆ ನಿಭಾಯಿಸಬೇಕು ಆಗ್ತದೆ. ಅದೇ ಹೌದು, ನಿಜ ನಿಜ. ಈಗ ನೋಡಿ, 12 ತೋಟ, 7 ಭತ್ತ ಅಂತಂದ್ರೆ ಏನು ಸಣ್ಣ ಹಿಡುವಳಿ ಅಲ್ಲ ಒಂದ್ ರೀತಿಯಲ್ಲಿ ನೋಡೋದಾದ್ರೆ. ಅದರಲ್ಲಿ ನಾವು ಚೆನ್ನಾಗಿ ತೊಡಸ್ಕೊಂಡ್ರೆ ಒಳ್ಳೆ ಸಂಪಾದನೆ ಮಾಡಬಹುದು, ಒಳ್ಳೆ ಆನಂದವನ್ನು ಪಡಿಬಹುದು ಅಲ್ವಾ? ಕೇವಲ 2-3 ಎಷ್ಟೋ ಜನ ತುಂಬಾ ಚೆನ್ನಾಗಿ ಜೀವನ ಮಾಡೋರು ಇದಾರೆ, ಇನ್ನು 10-20 ಇದ್ದಾಗ ಜೀವನಕ್ಕೇನು ಕಷ್ಟ ಇಲ್ಲ. ನೀವ್ ಹೇಳಿದಂಗೆ 5-10-15-20 ಜನ ಕಾರ್ಮಿಕರಿಗೆ ಅವಕಾಶ ಕೊಟ್ಕೊಂಡು ನೀವು ಬೆಳವಣಿಗೆ ಆಗ್ತಾ ಅಲ್ವಾ? ನಿಜ ನೋಡಿ, MBA ಮಾಡಿಕೊಂಡು ಉದ್ಯೋಗವನ್ನ ಅವಲಂಬಿಸ್ಲಿಕ್ಕೆ ಹೋಗಿಲ್ಲ ಹೊರಗಡೆ, ನಿಮ್ಮಲ್ಲೇ ಉದ್ಯೋಗಕ್ಕೆ ಅವಕಾಶಗಳಿರೋದ್ರಿಂದ ಕೃಷಿಕ ತನ್ನ ಪರಿಮಿತಿಯಲ್ಲೇ ಸಾಕಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೋಬಹುದು, ತಾನು ಎಡಬಿಡದ ಕೆಲಸಗಳನ್ನ ಮಾಡ್ತಾ ಬೆಳವಣಿಗೆ ಆಗ್ಬಹುದು ಅಲ್ವಾ? ಇವಾಗ ಹೊರಗಡೆ ಕೆಲಸಕ್ಕೆ ಹೋದ್ರೆ ಅವ್ರಿಗೆ 42 ಆಗುತ್ತೆ, ಅವ್ರು ರಿಟೈರ್ಮೆಂಟ್ ತಗೊಂಡು ಮನೆಗೆ ಬರ್ತಾರೆ. ಅದು ಅಂದ್ರೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಿರ್ತದೆ, ನಮ್ ಜನರೇಷನ್ ಡೌನ್ ಆಗತ್ತೆ, ಹೊಸ ಜನರೇಷನ್ ಬರ್ತದೆ, ಅವ್ರ ಜೊತೆ ನಮಗೆ ಟ್ಯಾಲಿ ಮಾಡಕ್ ಆಗೋದಿಲ್ಲ. ಅವಾಗ ನಾವೇ ರಿಟೈರ್ಮೆಂಟ್ ತಗೊಂಡು 42 ರಿಟೈರ್ಡ್ ಆಗತ್ತೆ. ಇವಾಗ ಕೃಷಿ ಆಗಿದ್ರೆ 60 ಆಗ್ಲಿ 70 ಆಗ್ಲಿ ಮಾಡ್ಕೊಂಡೇ ಇರ್ಬೋದು ಅಲ್ವಾ ಅನುಭವ. ಅದು ನಿಜ. ಇವಾಗ 42 ರಿಟೈರ್ಮೆಂಟ್ ಆಗಿ ಮನೆಗೆ ಬಂದ ಅವನಿಗೆ ಕೃಷಿ ಬಗ್ಗೆ ಏನ್ ಗೊತ್ತಿಲ್ಲ. ಆಸೆ ಆಗ್ಬೇಕು ಅವ್ರ ಕಲಿಲಿಕ್ಕೆ ಒಂದು 7-8 ವರ್ಷ. ಮತ್ತೆ ದೇಹನು ಒಗ್ಗಿಕೊಳ್ಳೋದಿಲ್ಲ, ದೇಹ ಮನಸ್ಸು ಒಗ್ಗಿಕೊಳ್ಳೋದಿಲ್ಲ, ಒಗ್ಗೋದಿಲ್ಲ. ಅವಾಗ ಅಂದ್ರೆ ವಯಸ್ಸು ಆಗಿರ್ತದೆ, ನಿಜ. ಟೌನ್ ಅಲ್ಲಿ ಇರೋರು ಆರೋಗ್ಯ ಕಮ್ಮಿ ಇರ್ತದೆ. ಇವಾಗ ಅಂದ್ರೆ ಅದೇ ಫೀಲ್ಡ್ ಗೆ ಹೋದ್ರೆ ನಮಗೊಂದು ಅನುಭವ, ಮುಂದೆ ಬರೋರಿಗೆ ಹೇಳ್ಕೊಡ್ಬೋದು ಈಗೆಲ್ಲ ಹಾಗೆ ಮಾಡ್ಬೇಡಿ, ಇದು ಮಾಡ್ಬೇಡಿ ಅಂತ. ನಿಜ. ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ಒಳ್ಳೇದಾಗ್ಲಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಮಡಿಕೇರಿ ತಾಲೂಕು ಮರಗೋಡು ಹೊಸಕೆರೆ ಗ್ರಾಮದ ಬಡವಂಡ್ರ ಮೋಹನ್ ಶರತ್ ಈ ಯುವಕನ ಕೃಷಿ ಆಸಕ್ತಿಯನ್ನು ಆಲಿಸಿಕೊಂಡ್ರಿ. ಕಾಫಿ ಮತ್ತು ಭತ್ತವನ್ನು ಬೆಳೀತಾ ಕೃಷಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶಗಳಿದವನ್ನೋ ಒಂದು ಮಾತನ್ನು ಹೇಳಿದರು ಶರತ್. ಶರತ್ ಅವರ ಸಂಖ್ಯೆ 9482193615. 9482193615. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು, ನೆಚ್ಚಿನ ಸತ್ವಾಂಶ ಸಾರಗಳಿವು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕಡಗದಾಳು ಪಂಚಾಯಿತಿ ವ್ಯಾಪ್ತಿನ ಕ್ಲೋಸ್ಬರ್ನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 21 ಲಕ್ಷ ರೂಪಾಯಿ ವೆಚ್ಚಲ್ಲಿ ಹೊಸದಾಗಿ ಕಟ್ಟಿರುವ ಶಾಲಾ ಹೊಸ ಕೊಠಡಿನ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಇಂದು ಉದ್ಘಾಟಿಸಿತು. ಮತ್ತೆ ಮಾತಾಡಿ, ಸರ್ಕಾರದ ಮನೆ ಮನೆಗೆ ಎಲ್ಲಾ ಸವಲತ್ತುಗಳನ್ನು ತಲುಪಿಸುವ ಕೆಲಸಕ್ಕೆ ಮುಂದಾಗಿಟ್ಟು ಶಾಲೆಗಳಲ್ಲಿನ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರೋದ್ರಿಂದ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿಕೆ ಆಸಕ್ತಿಯನ್ನು ತೋರಿಸಕೂತ ಹೇಳಿದು. ಮುಖ್ಯ ನೆಂಟರಾಗಿ ಭಾಗವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ ಮಾತಾಡಿ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿರ ಮಾತ್ರ ಒಳ್ಳೆ ಶಿಕ್ಷಣ ಸಿಕ್ಕಿದೆ ತಿಳುವ ಮನಸ್ಥಿತಿಯಿಂದ ಹೊರಬರಕು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗಳ ತರನೇ ಯಾವುದರಲ್ಲಿ ಕಮ್ಮಿ ಇಲ್ಲ ಅಂತ ಹೇಳ್ದು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಬಗ್ಗೆ 19 ತಾರೀಕು ಹೊತ್ತರೆ 10 ಗಂಟೆಯಿಂದ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಪೊನ್ನಂಪೇಟೆ ತಾಲೂಕಿನ ಹುದುಕೇರಿ ಹೋಬಳಿನ ಹುದುಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಲಿದ್ದು ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಿಸಿದಂಗೆ 16 ಒಳಗೆ ತಮ್ಮ ದೂರು ಅರ್ಜಿಗಳನ್ನು ಸಂಬಂಧಪಟ್ಟ ನಾಡ ಕಚೇರಿ, ತಾಲೂಕು ಕಚೇರಿಗೆ ಸಲ್ಲಿಸುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜೇಗೌಡ ತಿಳಿಸೋಳು. ವಿಕಲಚೇತನರ ಸಬಲೀಕರಣಕ್ಕಾಗಿ ಕೆಲಸ ಮಾಡ್ತಾ ಇರುವ ಸಮರ್ಥನಂ ಸಂಸ್ಥೆ ಬೆಂಗಳೂರು ಇವರ ಕಡೆಯಿಂದ 19 ಹೊತ್ತರೆ 9 ಗಂಟೆಗೆ ಮೈಸೂರಿನ ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ ಕಾಲೇಜಿನಲ್ಲಿ ಉದ್ಯೋಗ ಮೇಳ ನಡೆದಿದೆ. ಜಿಲ್ಲೆಯಲ್ಲಿರುವ ವಿಕಲಚೇತನರು ಭಾಗವಹಿಸಕು. ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ 17 ಕುಂಬೇರು ಕಲ್ಲಡ್ಚ ಪೂಜಾ ಕಾರ್ಯಕ್ರಮ ನಡೆದಂತೇಳಿ ಕಾರ್ಯನಿರ್ವಾಹಕ ಅಧಿಕಾರಿಯು ತಿಳಿಸೋಳು. ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಸ ಅಧ್ಯಕ್ಷ ಕೋಳೇರ ದಯಾಚೆಂಗಪ್ಪ ಮತ್ತೆ ಕಾರ್ಯಕಾರಿ ಸಮಿತಿಯ ಅಧಿಕಾರ ಸ್ವೀಕಾರ ಸಮಾರಂಭ 16 ಹೊತ್ತಾರೆ 11 ಗಂಟೆಗೆ ಗೋಣಿಕೊಪ್ಪಲಿನ ಕಾಮತ್ ನವಮಿ ಸಭಾಬಾಡಲ್ಲಿ ನಡೆದಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ 18 ಹೊತ್ತಾರೆ 10:30 ಮಧ್ಯಾಹ್ನ 2 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ಮೇಳ ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಕಂಪನಿಗ ಭಾಗವಹಿಸುವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಸೇರಿದಂಗೆ ಯಾವುದೇ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗ ಈ ಉದ್ಯೋಗ ಮೇಳಲ್ಲಿ ಭಾಗವಹಿಸಕತ್ತೇಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯು ತಿಳಿಸೋಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ವೇದಿಕೆ ಹಾಗೆ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಕೂಡುಕೂಟಲಿ ವಿಶ್ವ ಗ್ರಾಹಕರ ದಿನಾಚರಣೆಯ ಪ್ರಯುಕ್ತ ನ್ಯಾಯೋಚಿತ ಡಿಜಿಟಲ್ ಹಣಕಾಸು ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಕುಶಾಲನಗರದ ಮಾದಪಟ್ನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಪ್ರಕಟ ಮಾಡಿದ ಅರೆಭಾಷೆ ಪುಸ್ತಕ ಬಿಡುಗಡೆ ಜಂಬರ 20 ಹೊತ್ತಾರೆ 10:30 ಮೋದಿ ಭವನ ಚೆಟ್ಟಳಿಯಲ್ಲಿ ನಡೆದಿದೆ. ಇದರ ಅಧ್ಯಕ್ಷತೆಯನ್ನು ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ ವಹಿಸುವೆ. ಡಾ ಪಿಎಲ್ ಧರ್ಮ, ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾಲಯ ಅವು ಪುಸ್ತಕ ಬಿಡುಗಡೆ ಮಾಡಿವೆ. ಮುಖ್ಯ ನೆಂಟರಾಗಿ ಶ್ರೀ ಪೇರಿಯನ ದಯಾನಂದ, ಅಯ್ಯಂಡ ರಾಘವಯ್ಯ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದಾರೆ. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ತು 24 ಹೊತ್ತಾರೆ 11 ಮಧ್ಯಾಹ್ನ 1:30 ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕುಂದುಕೊರತೆಗಳು ಏನಾರಿದ್ದರೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರು ತಮ್ಮ ದೂರು ಅರ್ಜಿಗಳನ್ನು 21 ಒಳಗೆ ಜಿಲ್ಲೆನ ಸಹಾಯಕ ನಿರ್ದೇಶಕರು, ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣಾ ಇಲಾಖೆ, ಜಿಲ್ಲಾಡಳಿತ ಭವನ ಇಲ್ಲಿಗೆ ಸರಿಯಾದ ದಾಖಲೆಗಳೊಟ್ಟಿಗೆ ಸಲ್ಲಿಸಕು. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿಸಿಕೊಂಡಿರುವ ಕಟ್ಟಡ ಕಾರ್ಮಿಕರು ನರ್ಸರಿ, ಎಲ್ಕೆಜಿ ಮತ್ತು ಯುಕೆಜಿ ಓದ್ತಾ ಇರುವ 2 ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಪಡೆಯಕ್ಕೆ ಸೇವಾ ಸಿಂಧು ತಂತ್ರಾಂಶದಲ್ಲಿ ಅರ್ಜಿನ ಕರೆದೊಳು. ಎಲ್ಲ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಿಕೆ ಇದೇ ತಿಂಗಳ 31 ಆಖರಿ ದಿನ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ನಾಳೆ ಹೊತ್ತಾರೆ 11 ಗಂಟೆಯಿಂದ 12 ಗಂಟೆವರೆಗೆ ಮಡಿಕೇರಿ ಉಪವಿಭಾಗ ಕಚೇರಿ ಆವರಣದಲ್ಲಿ ಮಡಿಕೇರಿ ಸಸ್ಕಾರ್ಯ ನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ವ್ಯಾಪ್ತಿನ ತಾಲೂಕು ಸಭೆ ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ವಿರಾಜಪೇಟೆನ ಸಸ್ಕಾರ್ಯ ನಿರ್ವಾಹಕ ಇಂಜಿನಿಯರಿಂಗ್ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಾರ್ವಜನಿಕರು ಏನಾದರೂ ವಿದ್ಯುತ್ತಿಗೆ ಸಂಬಂಧಪಟ್ಟ ದೂರುಗಳು ಏನಾದರೂ ಇದ್ದರೆ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೆ ಕ್ರಮ ತಕ್ಕಂಡಂತೇಳಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಪ್ರಕಾರ ಮೊದಲೇ ಪ್ಯಾಕ್ ಮಾಡಿದ ವಸ್ತುಗಳಲ್ಲಿ ನಮೂದಿಸಿರುವ ಎಂಆರ್ಪಿ ಬೆಲೆಗಿಂತ ಜಾಸ್ತಿ ರೇಟ್ಲಿ ಮಾರದು ಶಿಕ್ಷಾರ್ಹ ಅಪರಾಧ ಆಗಿಟ್ಟು ಕೆಲವು ಅಂಗಡಿಗಳಲ್ಲಿ ಇದು ಕಂಡು ಬರ್ತಾ ಉಂಟು. ಕೊಡಗಿನ ಗ್ರಾಹಕರು ಇಂತಹ ಪ್ರಕರಣಗಳನ್ನ ಕಂಡುಹಿಡಿಯಕ್ಕೆ ಇಲಾಖೆಯೊಟ್ಟಿಗೆ ಸಹಕರಿಸಿ ನಿಯಮ ಉಲ್ಲಂಘಿಸಿರುವ ವರ್ತಕರ ವಿರುದ್ಧ ದೂರು ನೀಡಕು. ಎಂಆರ್ಪಿ ರೇಟ್ಗಿಂತ ಜಾಸ್ತಿ ದರಲ್ಲಿ ಮಾರಾಟ ನೀಡಿದಲ್ಲಿ 5,000 ರೂಪಾಯಿ ದಂಡ ವಿಧಿಸಲಾದಂತೇಳಿ ಕಾನೂನು ಮಾಪನಶಾಸ್ತ್ರ ಸಹಾಯಕ ನಿಯಂತ್ರಕರು ತಿಳಿಸಳು. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆನ ಅಧಿಕಾರಿಗ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಹಾಗೆ ಶಿಕ್ಷಕರು ದಿಟ್ಟ ಹೆಜ್ಜೆ ಇಟ್ಟು ಕೆಲಸ ಮಾಡಕುತ್ತಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬನ್ವರ್ ಸಿಂಗ್ ಮೀನಾವು ತಿಳಿಸಳು. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಪೊನ್ನಂಪೇಟೆ ತಾಲೂಕು ಕರ್ನಾಟಕ ಪಶುವೈದ್ಯಕೀಯ ಸಂಘದ ಕೂಡುಕೂಟಲಿ ಪಶುವೈದ್ಯರಿಗೆ ತಾಂತ್ರಿಕ ಸಮ್ಮೇಳನ ಮಡಿಕೇರಿ ಪ್ಯಾಟೆಲ್ ನಡೆದು ಈ ಜಂಬರಕ್ಕೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ಚಾಲನೆ ನೀಡಿ ಮಾತಾಡಿ ಆಧುನಿಕ ಜಗತ್ತಿನ ಶರವೇಗದ ಬದುಕುಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹ ಅಪ್ಡೇಟ್ ಮಾಹಿತಿ ಸಿಗ್ತಾ ಇದ್ದು ಆ ನಿಟ್ಟಲ್ಲಿ ಜಾನುವಾರುಗಳ ಸಂರಕ್ಷಣೆಗೆ ಸಂಬಂಧಿಸಿದಂಗೆ ಹೊಸ ಹೊಸ ವೈಜ್ಞಾನಿಕ ವಿಷಯಗಳನ್ನ ತಿಳಿದು ಹೈನುಗಾರಿಕೆಗೆ ಉತ್ತೇಜನಕ್ಕೆ ಅವಕಾಶ ಮಾಡಕುತ್ತ ತಿಳಿಸಳು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08278238 3001 8 Breathe like a liar. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking Adibeti Kudi, Palace Toyota, near Kavini Hall, CV Shankar Road, Madikeri. Call 7022 671 9119. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್ ಇನ್ನಿತರ ಎಲ್ಲ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಅವಿಲಾಸ್ ಸ್ಟೋರ್ನಲ್ಲಿ ವೈಲ್ಡ್ ಕ್ರಾಫ್ಟ್, ವಿಐಪಿ, ಸ್ಕೈ ಬ್ಯಾಗ್, ಲಗೇಜ್ ಬ್ಯಾಗ್ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್. ಪ್ರೆಸ್ಟೀಜ್, ಬಟರ್ಫ್ಲೈ, ಪಿಜನ್ ಚಿಮಣಿ ಮೇಲೆ ಅಪ್ ಟು 40% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಆಕರ್ಷಕ ಎಕ್ಸ್ಚೇಂಜ್ ಆಫರ್. ಬಜಾಜ್ ಫೈನಾನ್ಸ್ ಮುಖಾಂತರ ಇಎಂಐ ಫೆಸಿಲಿಟಿ. ಮಿಕ್ಸಿ, ಕುಕ್ಕರ್, ಗ್ಯಾಸ್ ಸ್ಟೌವ್, ಹೀರೋ ಬೈಸಿಕಲ್ಗಳ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕಣ್ಣಿನ ಎಲ್ಲಾ ಚಿಕಿತ್ಸೆಗಳು ಈಗ ಮಡಿಕೇರಿಯ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಉತ್ಕೃಷ್ಟ ತಂತ್ರಜ್ಞಾನ, ನುರಿತ ತಜ್ಞರು. ಸಂಪರ್ಕಿಸಿ ಈಕ್ಷಾ ಕಣ್ಣಿನ ಆಸ್ಪತ್ರೆ, ರೇಸ್ಕೋಸ್ ರೋಡ್, ಎಲ್ಐಸಿ ಹತ್ತಿರ, ಮಡಿಕೇರಿ. ಕಾಲ್ 9481482114. ನೆಲಜಿ ಶ್ರೀ ಗುತ್ತಪ್ಪ ದೇವರ ವಾರ್ಷಿಕ ಕಲ್ಲಾರ್ಚ ಹಬ್ಬ ಇದೇ 17ರಂದು ಗುರುವಾರ ನಡೆಯಲಿದೆ. ಅಂದು ತುಲಾಭಾರ ಸೇವೆ, ಎತ್ತು ಪೋರಾಟ, ದೇವರ ನೃತ್ಯ ಬಲಿ, ವಿವಿಧ ಪೂಜಾ ಕೈಂಕರ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ತುಲಾಭಾರ ಸೇವೆ ಮಾಡಿ ಸಲ್ಲಿಸುವವರು ಮುಂಚಿತವಾಗಿ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9008180631 ಅಥವಾ 9482980493. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ನೆಲಜಿ ಶ್ರೀ ಗುತ್ತಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರೇ, 2021-22 ಆರ್ಥಿಕ ವರ್ಷದವರೆಗಿನ ಮನೆ ಕಂದಾಯ, ನಿವೇಶನ ಕಂದಾಯ, ನೀರಿನ ತೆರಿಗೆಗಳ ವಸೂಲಾತಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಕಂದಾಯ ಪಾವತಿಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರರು ನಿಮ್ಮ ಮನೆ ಬಾಗಿಲಿಗೆ ಪ್ರತಿನಿತ್ಯ ಬಂದು ಕಂದಾಯ ಪಡೆದು ರಶೀದಿ ನೀಡಲಿದ್ದಾರೆ. ಸಾರ್ವಜನಿಕರು ನಗದು, ಚೆಕ್, ಗೂಗಲ್ ಪೇ, ಫೋನ್ ಪೇ, ಯಾವುದೇ ಆನ್ಲೈನ್ ಪಾವತಿ ಮೂಲಕ ಕಂದಾಯವನ್ನು ಪಾವತಿಸಬಹುದು. ಕಂದಾಯ ತೆರಿಗೆಗಳನ್ನು ಸಕಾಲದಲ್ಲಿ ಚಾಚು ತಪ್ಪದೆ ಪಾವತಿಸುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರ ಕರ್ತವ್ಯವಾಗಿದ್ದು, ನೀವು ಪಾವತಿಸುವ ಕಂದಾಯವು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರಿಯಾಗಲಿದೆ. ಬನ್ನಿ, ಕಂದಾಯ ಪಾವತಿಸಿ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆ ಮಲತಿರಿಕೆ ಬೆಟ್ಟದಲ್ಲಿರುವ ಶ್ರೀ ಮಲೆ ಮಹಾದೇಶ್ವರ ದೇವರ ವಾರ್ಷಿಕ ಉತ್ಸವ ನಾಳೆಯಿಂದ 20ರವರೆಗೆ ನಡೆಯಲಿದ್ದು, ನಾಳೆ ಮಂಗಳವಾರ ಸಂಜೆ 7 ಗಂಟೆಗೆ ಕೊಡಿಮರ ನಿಲ್ಲಿಸುವುದು, 16ರಂದು ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಶ್ರೀ ನಾಗದೇವರ ಸ್ಥಾನದಲ್ಲಿ ವಿಶೇಷ ಪೂಜೆ, 17ರಂದು ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಶ್ರೀ ಮಕ್ಕಾಟು ಸ್ಥಾನದಲ್ಲಿ ವಿಶೇಷ ಪೂಜೆ, ರಾತ್ರಿ 8 ಗಂಟೆಗೆ ಇರುಬಳಕು, 18ರಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ನೆರ್ಪು, ಎತ್ತು ಪೋರಾಟ, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಅಪರಾಹ್ನ 3 ಗಂಟೆಗೆ ದೇವರು ಹೊರಗೆ ಬರುವುದು, ಸಂಜೆ 6 ಗಂಟೆಯಿಂದ ಪೇಟೆ ಮೆರವಣಿಗೆ, 19ರಂದು ಶನಿವಾರ ಸಂಜೆ 6 ಗಂಟೆಗೆ ದೇವರ ಜಳಕ ಅವೃತ ಸ್ನಾನ, 20ರಂದು ಭಾನುವಾರ ಪೂರ್ವಾಹ್ನ 12 ಗಂಟೆಗೆ ಕೊಡಿಮರ ಇಳಿಸುವುದು, ಕಳಮಡುಕುವ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ, 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ, 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾರ್ ರೋಡ್ ಜಂಕ್ಷನ್, ವಿರಾಜಪೇಟೆ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಸೇವಾ ಮಾಹಿತಿ: ಮೂಲತ ಬೇತು ಗ್ರಾಮತ್ರ ಮಡಿಕೇರಿ ದೇಚೂರು ನಿವಾಸಿ, ಕಾಫಿ ಸೊಸೈಟಿ ನಿವೃತ್ತ ಉದ್ಯೋಗಿ ಮುಕ್ಕಾಟಿರ ನೆಹರು ಸುಬ್ಬಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 64 ವಯತ್ರ ಮುಕ್ಕಾಟಿರ ನೆಹರು ಸುಬ್ಬಯ್ಯ ಅಯ್ಯಂಡ ಚಾವುಕೂಟ ದೇಚೂರು ಕೇರಿ ಸ್ವಂತ ಮನೆಲು. ದಪನ ಕಾರ್ಯ ನಾಳೆ ಮಜ್ಜಣತ್ರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸರ್ಕಾರಿ ಸೇವೆಯ ಪ್ರಯೋಜನತನ ಗ್ರಾಮ ಗ್ರಾಮಕ್ಕೂ ಎತ್ತುಚಿಡುವ ಉದ್ದೇಶ ಬೆಚ್ಚೆಂಡು ಜಾರಿಕೊಂಡ ಬಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮತ್ರ ಅಡಿಲಿ ಜಿಲ್ಲಾಧಿಕಾರಿರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮತನ ಪೊನ್ನಂಪೇಟೆ ತಾಲೂಕರ ಹುದಿಕೇರಿ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ಇದೇ 19ದಂಗ್ ಪೊಲಕ 10 ಗಂಟೆಯಂಜ ಆಯೋಜನೆ ಮಾಡಿತು. ಜಿಲ್ಲಾಧಿಕಾರಿ ಕೂಡನಕ್ಕೆ ಜಿಲ್ಲಾ ಮಟ್ಟದ